ನಾವು ನೋಡೋದಿದ್ರೆ ಮುಖ್ಯವಾಗಿ ನಮ್ಮದು ಒಂದು ಆಹಾರ ಬೆಳೆ ಅಂದರೆ ಭತ್ತ. ಇದನ್ನು ಸುಮಾರು 9,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗ ಬೆಳೀತಾ ಇದ್ದಾರೆ. ಕಳೆದ ಒಂದು 10 ವರ್ಷದಿಂದ ನಮ್ಮ ಭತ್ತದ ಕೃಷಿಯಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡಿದರೂ ಸಹ, ಆದರೂ ಸಹ ಭತ್ತದ ಕೃಷಿ ಹಲವಾರು ಒಂದು 7 ಬೀಳುಗಳ ನಡುವೆ ನಾವು ಭತ್ತದ ಕೃಷಿಯನ್ನು ಮುಂದುವರಿಸ್ಕೊಂಡು ಬರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಬೀಳುತ್ತಿರುವಂಥ ಹೇರಳವಾದ ಮಳೆ ಮತ್ತು ಈ ಒಂದು 3 ಸನ್ನಿವೇಶದಲ್ಲಿ ಸಹ ನಾವು ಈ ಭತ್ತದ ಕೃಷಿಯನ್ನು ನೋಡ್ಬೋದಾಗಿದೆ. ಅಂದರೆ ಬೆಟ್ಟು, ಮಜಲು, ಬಯಲು ಈ ಒಂದು ಸನ್ನಿವೇಶದಲ್ಲಿ, ಮತ್ತು ಕಾರ್ತಿ ಅಂದರೆ ಏನಿಲ್ಲು ಅಥವಾ ಮುಂಗಾರು, ಹಿಂಗಾರು, ಮತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ನಾವು ಕೊಳಕೆಯಲ್ಲಿ ಸಹ, ಅಂದರೆ 3 ಸೀಸನಲ್ಲೂ ಸಹ ನಾವು ಭತ್ತವನ್ನು ಬೆಳೆಯೋದನ್ನು ನಾವು ನಮ್ಮ ಒಂದು ಕರಾವಳಿ ಪ್ರದೇಶದಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಬೆಳೆಯುತ್ತಿರುವ ಒಂದು ಭತ್ತದ ಕೃಷಿ ಒಂದು ವಿಶೇಷತೆ ಏನಂದರೆ, ಕುಚಲಕ್ಕಿ ಒಂದು ಭತ್ತವನ್ನು ಬೆಳೆಯುವಂಥದ್ದು, ಅಂದರೆ ಕುಚಲಕ್ಕಿ ಸಂಬಂಧಪಟ್ಟಂತೆ. ಯಾಕಂದರೆ ಇಲ್ಲಿ ಮುಖ್ಯ ಇಲ್ಲಿ ನಮ್ಮ ಆಹಾರ ಪದ್ಧತಿಯೇ ಒಂದು ಕುಚಲಕ್ಕಿ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಒಂದು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ಒಂದು ಅಕ್ಕಿ ಅಂದರೆ ಕುಚಲಕ್ಕಿ ಆಗಿರೋದು. ಇಲ್ಲಿ ಒಂದು ವಾತಾವರಣ ಅಥವಾ ಒಂದು ಇದರಿಂದ ಈ ಒಂದು ಆಹಾರ ಉತ್ತಮವಾಗಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂತ ಒಂದು ಇರೋದ್ರಿಂದ ಇಲ್ಲಿಯ ಭತ್ತದ ತಳಿಗಳು ಈ ಸ್ಥಳೀಯ ಒಂದು ಸನ್ನಿವೇಶಕ್ಕೆ ತಳಿಗಳನ್ನು ಈಗಾಗಲೇ ಅಭಿವೃದ್ಧಿಪಡಿಸಿದ್ದಾರೆ. ಈಗ ಯಾವ್ಯಾವ ತಳಿಗಳೆಲ್ಲ ಇಲ್ಲಿಗೆ ಶಿಫಾರಸು ಮಾಡಿದ್ದಾರೆ? ಇಲ್ಲಿ ಶಿಫಾರಸು ಮಾಡಿದಿರುವ ಮುಖ್ಯ ತಳಿ ಏನಂದ್ರೆ, ಮುಂಗಾರಿಗೆ MO4 ಅನ್ನೋ ಒಂದು ತಳಿಯನ್ನು ಈಗಾಗಲೇ ರೈತರು ಬೆಳೀತಾ ಇದ್ದಾರೆ. ಇದು MO ಅಂದರೆ ಮೊನ್ಕೊಂಪು ರಿಸರ್ಚ್ ಸ್ಟೇಷನ್ ಅಂತೇಳಿ, ಇದು ಕೇರಳದಲ್ಲಿ ಇರುವಂಥದ್ದು. ಇದನ್ನು ಸುಮಾರು ಒಂದು 90ರ ದಶಕದಲ್ಲಿ ಪ್ರಸ್ತುತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಈಗ ಕಾರ್ಯನಿರ್ವಹಿಸ್ತಾ ಇದೆ ಆ ಒಂದು ಸ್ಥಳದಲ್ಲಿ ಭತ್ತದ ಕೃಷಿ ಸಂಶೋಧನಾ ಕೇಂದ್ರ ಇತ್ತು. ಈಗ ಮೊನ್ಕೊಂಪುಯಿಂದ ಕೆಲವೊಂದು ಭತ್ತದ ತಳಿಗಳನ್ನು ತಂದು ಅದರಲ್ಲಿ MO4 ನಾಲ್ಕನೇ ನಂಬರಿನ ಒಂದು ತಳಿ ಏನಿದೆ, ಈ ಒಂದು ತಳಿ ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿ ಚೆನ್ನಾಗಿ ಬರುತ್ತೆ ಅಂತ ಕಂಡುಹಿಡಿದು ಅದನ್ನು ಭದ್ರ ಅನ್ನೋ ಹೆಸರಿಂದ ಇಲ್ಲಿ ಬಿಡುಗಡೆ ಮಾಡಿದರು. 95ರಲ್ಲಿ ಬಿಡುಗಡೆ ಆದ ತಳಿ ಇದು. ಇವತ್ತಿಗೂ ರೈತರಲ್ಲಿ ತುಂಬ ಜನಪ್ರಿಯವಾಗಿರುವಂಥ ತಳಿ ಅಂತ ನಾವು ಹೇಳ್ಬೋದು. ಇದು ಕೆಂಪಕ್ಕಿ ಹಾಗೂ ಒಂದು ಕುಚಲಕ್ಕಿಗೆ ಸೂಕ್ತವಾಗಿರುವಂಥ ಒಂದು ತಳಿ. ಅದಲ್ಲದೆ ಇದರ ಜೊತೆಗೆ ಬೇರೆ ಬೇರೆ ತಳಿಗಳು ಇವತ್ತು ಬಿಡುಗಡೆ ಆಗಿದೆ. ಇನ್ನು ಲೋಕಲ್ ಸ್ಥಳೀಯ ತಳಿಯಾಗಿ ಹೇಳಬೇಕಾದ್ರೆ ಕಜೆಜಯ ಅನ್ನೋ ಒಂದು ತಳಿಯನ್ನು ಸಹ ರೈತರು ಬೆಳೀತಾ ಇದ್ದಾರೆ. ಈಗ MO4 ಏನಿದೆ, ಸುಮಾರು ಒಂದು 60-70% ವಿಸ್ತೀರ್ಣದಲ್ಲಿ ಬೆಳೆಯುವಂಥ ಒಂದು ತಳಿಯಾಗಿದೆ. ಇದರೊಟ್ಟಿಗೆ ಸ್ಥಳೀಯವಾಗಿ ರೈತರು ಹೆಚ್ಚು ಇಷ್ಟಪಡುವಂಥದ್ದಂದರೆ ಕಜೆಜಯ ಅಂತೇಳಿ. ಇದು ತುಂಬ ರುಚಿಕರ ಅನ್ನ, ಒಂದು ಸ್ವಲ್ಪ ರುಚಿಕರ ಆಗಿದೆ ಅಂತೇಳಿ. ಇದರ ಜೊತೆಗೆ ಇತ್ತೀಚೆಗೆ ಕೆಲವೊಂದು ಹೊಸ ತಳಿಗಳನ್ನು ಸಹ ಬಿಡುಗಡೆಯಾಗಿದೆ. ಇದರಲ್ಲಿ ಹೇಳಬೇಕಾದ್ರೆ ಈಗ ಇತ್ತೀಚೆಗೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಕೃಷಿ ಇಲಾಖೆಯಿಂದ ಒಂದು ಪರಿಚಯ ಮಾಡ್ತಾ ಇರುವಂಥದ್ದು ಕೆಂಪು ಮುಕ್ತಿ ಅಂತೇಳಿ ಒಂದು ತಳಿ. ಇದರೊಟ್ಟಿಗೆ ಸಹ್ಯದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇದರೊಟ್ಟಿಗೆ ಸಹ್ಯದ್ರಿ ಪಂಚಮುಖಿ ಅನ್ನೋ ಒಂದು ತಳಿಯನ್ನು ಸಹ ಇವತ್ತು ಬಿಡುಗಡೆಯಾಗಿದೆ. ಈ ಸಹ್ಯದ್ರಿ ಪಂಚಮುಖಿ ಇದರ ಒಂದು ವಿಶೇಷತೆ ಏನಂದರೆ, ಇದು ನೆರೆ ಬರುವಂಥ ಪ್ರದೇಶಗಳಿಗೆ ತುಂಬ ಸೂಕ್ತವಾಗಿರುವಂಥ ಒಂದು ತಳಿ ಅಂತ ನಾವು ಹೇಳ್ಬೋದಾಗಿದೆ. ಇಲ್ಲಿ ಸುಮಾರು ಒಂದು 10-12 ದಿವಸ ಅಥವಾ 15 ದಿವಸದವರೆಗೆ ನೀರು ಅಥವಾ ಏನಾದರೂ ನೆರೆ ಬಂದರೂ ಸಹ ಅದು ಬೀಳೋದಿಲ್ಲ. ಮತ್ತು ಇದು ಬಯಲು ಗದ್ದೆಗಳಿಗೆ ಸೂಕ್ತವಾಗಿರುವಂಥದ್ದು. ಅಂದರೆ ಸುಮಾರು ನಮ್ಮ ಒಂದು ನದಿಯ ಒಂದು ಪ್ರದೇಶ, ಪಕ್ಕದ ಪ್ರದೇಶದಲ್ಲಿ ಅಲ್ಲಿ ಎಲ್ಲಿ ನೆರೆ ಬರುತ್ತೆ ಅಂಥ ಒಂದು ಪ್ರದೇಶಕ್ಕೆ ಈ ಸಹ್ಯದ್ರಿ ಪಂಚಮುಖಿ ಅನ್ನುವಂಥ ತಳಿ ಸೂಕ್ತವಾಗಿರುವಂಥದ್ದು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರ ಬೀಜಗಳು ಸಹ ಲಭ್ಯವಿದೆ, ಸೀಮಿತ ಪ್ರಮಾಣದಲ್ಲಿ ಮಾರಾಟಕ್ಕೆ ಸಹ ಲಭ್ಯವಿದೆ. ಇದರೊಟ್ಟಿಗೆ ಸಹ್ಯದ್ರಿ ಬ್ರಹ್ಮ ಅನ್ನೋ ಒಂದು ತಳಿಯನ್ನು ಸಹ ಈಗ ಬಿಡುಗಡೆ ಮಾಡಿದ್ದಾರೆ. ಇದು ಸಹ್ಯದ್ರಿ ಬ್ರಹ್ಮ ಅನ್ನೋದು ಈ MO4 ಈಗಾಗಲೇ ನಾನು ಹೇಳಿದೆ, MO4 ತುಂಬ ಜನಪ್ರಿಯವಾಗಿರುವಂಥ ತಳಿ. ಅದರ ಒಂದು ಬದಲಿಗೆ ಒಂದು ಅಭಿವೃದ್ಧಿಪಡಿಸಿದ ತಳಿ ಅಂತ ನಾವು ಹೇಳ್ಬೋದು. ಇದರ ಒಂದು ವಿಶೇಷತೆ ಏನಂದರೆ, ಒಂದು MO4ಕ್ಕಿಂತ ಸೇಮ್ MO4 ಇದು ಇರುವ ಹಾಗೆ ಇರುತ್ತೆ, ಅಂದರೆ ಎಲ್ಲ ಒಂದು ಕ್ಯಾರೆಕ್ಟರ್ಸು, ಎಕ್ಸೆಪ್ಟ್ ಏನಂದರೆ ಸ್ವಲ್ಪ ಎತ್ತರ ಬೆಳೆಯುತ್ತೆ. ಅಂದರೆ ಇದರಿಂದ ಹುಲ್ಲು ಒಂದು ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಹೈನುಗಾರಿಕೆ ಮಾಡುವಂಥ ರೈತರಿಗೆ ತುಂಬ ಒಂದು ಉಪಯುಕ್ತವಾದ ತಳಿ ಅಂತ ನಾವು ಹೇಳ್ಬೋದಾಗಿದೆ. ಸೊ ಈ ರೀತಿ ಹೊಸ ಹೊಸ ತಳಿಗಳು ನಮ್ಮ ಬ್ರಹ್ಮಾವರದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇದರ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ಈ ಒಂದು ಕರಾವಳಿಗೆ ಕೃಷಿ ವಲಯ 10ಕ್ಕೆ ಬಿಡುಗಡೆಯಾದ ಒಂದು ತಳಿಗಳಂತ ನಾವು ಹೇಳ್ಬೋದಾಗಿದೆ. ಈಗ ಸಾಮಾನ್ಯವಾಗಿ ಹೊಸ ತಳಿಗಳನ್ನು ಕೂಡ ಬೆಳೆಸ್ತಾರೆ, ಹೊಸ ಹಳೆ ತಳಿಗಳನ್ನು ಕೂಡ ಬೆಳೆಸ್ತಾರೆ. ಬೆಳೆಸುವ ಸಂದರ್ಭದಲ್ಲಿ ಬೀಜ ಅನ್ನುವಂಥದ್ದು ಬಹಳ ಮುಖ್ಯ. ಸಾಕಷ್ಟು ಬೀಜ ಲಭ್ಯವಿದೆ, ಹೊಸ ತಳಿಗಳದ್ದು ಕೂಡ ನಮ್ಮಲ್ಲಿ ಇದೆ, ಕೊಡಬಹುದು ಅಂತ. ಈಗ ಬೀಜಕ್ಕೆ ನಾವು ಬೀಜೋಪಚಾರ ಮಾಡುವಂಥದ್ದು ಸಾಮಾನ್ಯವಾಗಿ ಕ್ರಮ, ಜೊತೆಗೆ ಮಾಡಲೇಬೇಕಾದ ಈ ಬೀಜೋಪಚಾರ ಯಾವ ತರ ಸರ್? ಇದು ಈಗ ಸಾಮಾನ್ಯವಾಗಿ ಏನಂದ್ರೆ, ನಾವು ಬೀಜೋಪಚಾರವನ್ನು ಮಾಡಬೇಕಾದ್ರೆ ಈಗ ಏನ್ ಮಾಡ್ತಾರೆ ರೈತರು, ಕೆಲವೊಮ್ಮೆ ತಾವು ಬೆಳೆದ ಭತ್ತದ ಬೆಳೆಯಲ್ಲಿ ಬೀಜವನ್ನು ಸಂಗ್ರಹ ಮಾಡ್ಕೋತಾರೆ. ಸೊ ಈ ಸಂದರ್ಭದಲ್ಲಿ ಈ ಬೀಜವನ್ನು ಸಂಗ್ರಹ ಮಾಡಿ ನಂತರ ಅದನ್ನು ಸ್ವಲ್ಪ ಹೊಗೆ ಬರುವಂಥ ಒಂದು ಪ್ರದೇಶ ಇರ್ಬೋದು ಅಥವಾ ಒಂದು ಚೀಲದಲ್ಲಿ ಹಾಕಿ ಇಟ್ಟಿರ್ತಾರೆ. ಅಲ್ಲಿಂದ ಅಂದರೆ ಬೀಜವನ್ನು ಕಟಾವು ಮಾಡಿ ನೆಕ್ಸ್ಟ್ ಬೀಜಕ್ಕೆ ತೆಗಿಬೇಕಾದ್ರೆ ಒಂದು ಸುಮಾರು ಒಂದು 3-4 ತಿಂಗಳು ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಕೆಲವೊಂದು ಕ್ರಿಯೆಗಳನ್ನು, ಅದರಿಂದ ಅದಕ್ಕೆ ಸ್ವಲ್ಪ ಕೆಲವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಇದರಲ್ಲಿ ನಾವು ಎಲ್ಲಿ ರೈತರು ತಮ್ಮ ಒಂದು ತಾವು ಬೀಜವನ್ನು ಸಂಗ್ರಹ ಮಾಡಿದ್ದಾರೆ, ಹಿಂದಿನ ಒಂದು ಮುಂಗಿ ಹಂಗಾಮಿನ ಬೀಜವನ್ನು ಸಂಗ್ರಹ ಮಾಡಿ ಅದನ್ನು ಬಿತ್ತನೆಗೆ ಉಪಯೋಗ ಮಾಡ್ತಾರೆ. ಅದಕ್ಕಿಂತ ಮೊದಲು ಅದಕ್ಕೆ ಬೀಜೋಪಚಾರ, ಮುಖ್ಯವಾಗಿ ಉಪ್ಪು ನೀರು ಉಪಚಾರವನ್ನು ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಉಪ್ಪು ನೀರು ಉಪಚಾರ ಅಂದರೆ ಒಂದು ಪಾಲು ಉಪ್ಪಿಗೆ ನಾಲ್ಕು ಪಾಲು ನೀರು ಹಾಕಿ ಅದನ್ನು ಸರಿಯಾಗಿ ಕಲಸಿ ಆ ದ್ರಾವಣದಲ್ಲಿ ಆ ಒಂದು ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜ ಏನಿದೆ ಆ ಬೀಜವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಏನಾಗುತ್ತಂದರೆ ಇಲ್ಲಿ ಕೇವಲ ಜೊಳ್ಳು ಮಾತ್ರ ಅಲ್ಲ, ಅರ್ಧ ತುಂಬಿದ ಬೀಜ ಸಹ ಮೇಲೆ ತೇಲುತ್ತೆ. ಸೊ ಆ ಜೊಳ್ಳು ತುಂಬಿದ ಬೀಜದಲ್ಲಿ ಮೊಳಕೆ ಹೊಡೆಯೋ ಶಕ್ತಿ ಇರೋದಿಲ್ಲ, ಆದರೆ ಅರ್ಧ ಜೊಳ್ಳು ತುಂಬಿದಂಥ ಅರ್ಧ ಒಂದು ತುಂಬಿದಂಥ ಈ ಬೀಜ ಏನಿದೆ ಇದಕ್ಕೆ ಮೊಳಕೆ ಹೊಡೆಯುವ ಶಕ್ತಿ ಇರುತ್ತೆ. ಅದು ಕೀಟ ಮತ್ತು ರೋಗ ಮತ್ತು ಇಳುವರಿ ಕಡಿಮೆ ಬರುತ್ತೆ. ಆದ್ದರಿಂದ ಈ ಒಂದು ಬೀಜಗಳನ್ನು ಬೇರ್ಪಡಿಸಿ ಒಳ್ಳೆಯ ಬೀಜವನ್ನು ನಾವು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂತಂದರೆ ಈ ಒಂದು ಉಪ್ಪು ನೀರು ಉಪಚಾರ ಅಂತ ನಾವು ಹೇಳ್ಬೋದಾಗಿದೆ. ಈ ರೀತಿ ಮಾಡೋದ್ರಿಂದ ನಾವು ಸುಮಾರು ಒಂದು 15-20% ಅಷ್ಟು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡನೇದಾಗಿ ಈಗ ಸರಿ, ಈಗ ಈ ನೀವು ಉಪ್ಪು ನೀರಿನ ಉಪಚಾರ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಬೀಜಕ್ಕೆ ಎಷ್ಟು? ಹೌದು, ಈಗ ಏನಂದರೆ ಉಪ್ಪು ನೀರು ಉಪಚಾರಕ್ಕೆ ಒಂದು ಪಾಲಿಗೆ ನಾಲ್ಕು ಪಾಲು ಒಂದು ನಾವು ಒಂದು ಪ್ರಮಾಣವನ್ನು ಮಾಡ್ಕೊಳ್ಳೋದು, ದ್ರಾವಣವನ್ನು ಮಾಡ್ಕೊಳ್ಳುವಂಥದ್ದು. ಸೊ ಈಗ ಒಂದು ಎಕರೆಗೆ ಸಾಮಾನ್ಯವಾಗಿ 25-30 kg ಬೇಕಾಗುತ್ತೆ. ಸೊ ಒಂದು ಆ ದ್ರಾವಣವನ್ನು ನಾವು ಸುಮಾರು ಒಂದು 3 ಸಲ ಉಪಯೋಗ ಮಾಡ್ಬೋದು. ಅಂದರೆ ಒಂದು 10 kg 10 liter ನೀರಿಗೆ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕು, 10 liter ಒಂದು 2.5 kg ಅಷ್ಟು ಉಪ್ಪು ಅದು ಆ ದ್ರಾವಣವನ್ನು ಮಾಡಿಕೊಂಡು 3 ಸಲ ಅಂದರೆ ಒಂದು 10 kg ಹಂಗೆ ಹಾಕ್ಕೊಂಡು ಅದನ್ನು ತೆಗೆದಾಗ ಸುಮಾರು ಒಂದು 10 liter ಬೇಕಾದ ಸ್ವಲ್ಪ ಜಾಸ್ತಿ ಬೇಕಾದ್ರೂ ನಾವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆದರೆ ದ್ರಾವಣದ ಒಂದು ಸಾಂದ್ರತೆ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ಕೋಬೋದು. ಒಂದಕ್ಕೆ 4 pails ಒಂದು, ಆಮೇಲೆ ಅದನ್ನು ಸರಿ ಇದೆಯೋ ಇಲ್ಲೋ ಅಂತ ನೋಡೋಕ್ಕೆ ಒಂದು ಮೊಟ್ಟೆಯನ್ನು ಹಾಕಬೇಕಾಗುತ್ತೆ. ಆ ಮೊಟ್ಟೆ ಏನಾಗುತ್ತೆ ಅದು ಮೇಲೆ ತೇಲುತ್ತೆ. ಸೊ 4 kg ಮೇಲೆ ತೇಲಿದಾಗ ಅದು ಅದರ ಸಾಂದ್ರತೆ ಕರೆಕ್ಟ್ ಇದೆ ಅಂತ ಅರ್ಥ. ಅದು ಸ್ವಲ್ಪ ತುಂಬ ಮೇಲೆ ತೇಲಿದಾಗ ಸ್ವಲ್ಪ ನೀರನ್ನು ಹಾಕಬೇಕಾಗ ಅದು ಕೆಳಗೆ ಹೋಗುತ್ತೆ, ತುಂಬ ಕೆಳಗೆ ಹೋದರೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ಅದು 4 kg ಮೇಲೆ ತೇಲಿದಾಗ ಆ ಒಂದು ದ್ರಾವಣ ಸರಿ ಇದೆ ಅಂತ ತಿಳ್ಕೊಂಡು ಆ ಮೊಟ್ಟೆನ ತೆಗೆದು ನೆಕ್ಸ್ಟ್ ನಾವು ಅಲ್ಲಿ ಬಿತ್ತನೆ ಬೀಜವನ್ನು ಹಾಕಬೇಕಾಗುತ್ತೆ. ಸೊ ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜವನ್ನು ಆ ಒಂದು ದ್ರಾವಣದಲ್ಲಿ ಹಾಕಿ ಒಂದು ಸರಿಯಾಗಿ ಒಂದು ಕಲಿಸ್ಬೇಕು. ಆ ಮೇಲೆ ತೇಲುವಂಥ ಬೀಜವನ್ನು ನಾವು ಬೇರ್ಪಡಿಸಬೇಕು. ಕೆಳಗೆ ಉಳಿಯುವಂಥ ಬೀಜ ಏನಿದೆ ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು. ಸೊ ಅದು ಅದರಲ್ಲಿ ಉಪ್ಪಿನಂಶ ಉಳಿಬಾರ್ದು. ಉಪ್ಪಿನಂಶ ಉಳಿದ್ರೂ ಸಹ ಅದು ಜರ್ಮಿನೇಷನ್ ಏನಿದೆ ಮೊಳಕೆ ಉಳಿಯಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಸರಿಯಾದ ರೀತಿಯಲ್ಲಿ ನಾವು ಒಳ್ಳೆ ನೀರಿಂದ ಅದನ್ನು ತೊಳಿಬೇಕಾಗುತ್ತೆ. ಸೊ ಅದು ಉಪ್ಪು ಹೋಗಿದೆಯಲ್ಲ ಅಂತೇಳಿ ಒಂದೆರಡು ಬೀಜವನ್ನು ಬಾಯಲ್ಲಿ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಉಪ್ಪು ಹೋಗಿದೆಯಲ್ಲ ಅಂತೇಳಿ. ಸೊ ಈ ಬೀಜವನ್ನು ನಾವು ನೆಕ್ಸ್ಟ್ ಮುಂದೆ ಈಗ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ದಿನ ಇದು ನೀರಲ್ಲಿ ಹಾಕಿ ನಂತರ ಅದನ್ನು ತೆಗೆದು ಒಂದು ಗೋಣಿಚೀಲದಲ್ಲಿ ಹಾಕಿ ನಂತರ ಅದನ್ನು ಮೊಳಕೆ ಬರುವ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗಳನ್ನು ಮಾಡ್ಬೋದು. ಆದರೆ ಈಗ ನಾವು ಉಪ್ಪು ನೀರು ಉಪಚಾರ ಆದ ನಂತರ ಅದು ತೆಗಿತಿ ಹೊರಗೆ ತೆಗೆದಾಗ ಆ ಒಂದು ಬೀಜ ಹಸಿ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಶಿಲೀಂದ್ರನಾಶಕದ ಒಂದು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಬೀಜದಲ್ಲಿ ನಾವು ಬೆಂಕಿ ರೋಗ ಬರುವಂಥ ಒಂದು ಸೂಕ್ಷ್ಮಜೀವಿಗಳು ಅಥವಾ ರೋಗಕಾರಕಗಳು ಇರ್ಬೋದು, ಅದನ್ನು ಇದು ಮಾಡಲಿಕ್ಕೆ ನಾವು ಒಂದು ಶಿಲೀಂದ್ರನಾಶಕ 2 gram 1 kg ಬಾವಿಷ್ಟಿನೋ ಇರ್ಬೋದು ಒಂದು ಕೈಗೆ ಒಂದು ಗ್ಲೌಸ್ ಹಾಕಿ ಸರಿಯಾಗಿ ಕಲಸಿ ಒಂದು 1.75 ಗಂಟೆ ಅವ್ರಿಗೆ ಇಟ್ಟು ನಂತರ ಅದನ್ನು ಒಂದು ದಿನ ನೀರಲ್ಲಿ ಮುಳುಗಿಸಿ ನಂತರ ಅದಾದ ಬಸಿದು ಮತ್ತು ಗೋಣಿಚೀಲದಲ್ಲಿ ಕಟ್ಟಿ ಅದನ್ನು ಮೊಳಕೆಗೆ ಯಾವ ಒಂದು ಪ್ರಕ್ರಿಯೆಗಳು ರೈತರು ಸಾಮಾನ್ಯವಾಗಿ ಮಾಡುವಂಥದ್ದು ಅದನ್ನು ಮುಂದುವರಿಸ್ಬೋದಾಗಿದೆ. ಈ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಮೊಳಕೆಯಲ್ಲೇ ಪ್ರಾರಂಭಿಕ ಹಂತದಲ್ಲೇ ನಾವು ರೋಗ ಮತ್ತು ಕೀಟಗಳ ಬರೋದನ್ನು ನಾವು ತಡೆಗಟ್ಟಬಹುದಾಗಿದೆ. ಈಗ ಸಾಮಾನ್ಯವಾಗಿ ಬೀಜದ ಅವಶ್ಯಕತೆ ಎಷ್ಟು ಹೇಗಿರ್ತದೆ? ಹಾಂ, ಸಾಮಾನ್ಯವಾಗಿ ಇಲ್ಲಿ ರೈತರು ಏನು ಮಾಡ್ತಾರೆ, ಕೆಲವರು ನೇರ ಬಿತ್ತನೆಗೆ ಹೋಗ್ತಾರೆ, ಕೆಲವರು ನಾಟಿ ಮಾಡ್ತಾರೆ. ಅಂದರೆ ಎಲ್ಲಿ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲ ಅಂತ ಒಂದು ಪ್ರದೇಶದಲ್ಲಿ ನಾಟಿ ಮಾಡ್ತಾರೆ. ಮತ್ತು ಯಾಂತ್ರಿಕ ಭತ್ತ, ಯಾಂತ್ರಿಕತೆ ಎಲ್ಲಿ ಕೂಲಿ ಕಾರ್ಮಿಕ ಸಮಸ್ಯೆ ಇದೆ ಯಾಂತ್ರಿಕ ಭತ್ತದ ಕೃಷಿಯನ್ನು ಮಾಡ್ತೀವಿ. ಮತ್ತು SRI ಪದ್ಧತಿ, SRI ಸಿಸ್ಟಮ್ ಆಫ್ ರೈಸ್ ಸೈಂಟಿಫಿಕೇಷನ್ ಅಂತೇಳಿ, ಎಲ್ಲಿ ಒಂದು ನೀರಿನ ಒಂದು ಕೊರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು SRI ಪದ್ಧತಿಯನ್ನು ಮಾಡ್ಬೋದಾಗಿದೆ. ಈಗ ನಾವು ನೇರ ಬಿತ್ತನೆ ಹೋಗೋದಿದ್ರೆ ಸುಮಾರು ಒಂದು 30 kg ಭತ್ತದ ಬೀಜ ಬೇಕಾಗುತ್ತೆ. ಇನ್ನು ನಾವು ನಾಟಿ ಮಾಡೋದಿದ್ರೆ ಸುಮಾರು 25 kg ಸಾಕಾಗುತ್ತೆ. ಆಮೇಲೆ ಯಾಂತ್ರಿಕತೆ ಭತ್ತದ ನಾಟಿ ಮಾಡೋದಿದ್ರೆ ಇಲ್ಲಿ ಒಂದು ಸುಮಾರು ಒಂದು 80 tray 1 acre ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಸುಮಾರು ಒಂದು 18 kg ಸಾಕಾಗುತ್ತೆ. ಆಮೇಲೆ ನಾವು SRI ಪದ್ಧತಿ ಮಾಡೋದಿದ್ರೆ ಒಂದು ಸುಮಾರು ಒಂದು 2-3 kg ಸಾಕು. ಯಾಕಂದರೆ ಇಲ್ಲಿ ನಾವು ಎಳೆಯ ಸಸಿಗಳನ್ನು 8-10-12 ದಿವಸದಲ್ಲಿ ನಾವು ನಾಟಿ ಮಾಡ್ತೀವಿ. 10-25 cm. ಸೊ ಇಲ್ಲಿ ಜಾಸ್ತಿ ಒಂದು ಅಂತರವನ್ನು ಇಡೋದ್ರಿಂದ ಇಲ್ಲಿ ಸಸಿಗಳು ಕಡಿಮೆ ಬೀಳುತ್ತೆ. ಅದರಿಂದ ಇಲ್ಲಿ ನಾವು 2-3 kg ಅಷ್ಟು ಸಾಕಾಗುತ್ತೆ. ಆದರೆ SRI ಪದ್ಧತಿ ಅಂದರೆ ಮುಖ್ಯವಾಗಿ ಎಲ್ಲಿ ನೀರಿನ ಒಂದು ಕೊರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೋದು. ಅಂದರೆ ಇಲ್ಲಿ ನೀರು ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ. ಈ ಬೇರೆ ಬಟ್ ನಮ್ಮ ಪ್ರದೇಶದಲ್ಲಿ ಏನಂದರೆ ಹೆಚ್ಚು ನೀರು ಅಥವಾ ಮಳೆ ಇರೋದರಿಂದ ಈ ಒಂದು ಪದ್ಧತಿಯನ್ನು ಸದ್ಯಕ್ಕೆ ಮಾಡ್ತಾಯಿಲ್ಲ. ಅಂದರೆ 2nd season ಅಥವಾ 3rd season ಮಾಡ್ಬೋದು. ಬಟ್ ಮಳೆಗಾಲದಲ್ಲಿ ಈ ಒಂದು ಸೀಸನ್ ಇದಕ್ಕಿಂತ ಈ ನಾಟಿ ಅಥವಾ ಯಾಂತ್ರಿಕ ಬಿತ್ತನೆಯನ್ನು ಮಾಡೋದು ಸೂಕ್ತವಾಗಿರುವಂಥದ್ದು. ಈಗ ಬೀಜೋಪಚಾರ ಆಯಿತು, ಅದರಿಂದ ಮತ್ತೆ ಸಸಿ ಮಡಿ

ಈಗಾಗಲೇ ಕೊಡಬೇಕಾಗುತ್ತೆ. ಇದರೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಅಂದರೆ ಮಣ್ಣಿನ ಜೈವಿಕ ಒಂದು ಕ್ರಿಯೆಗಳನ್ನು ಅದನ್ನೊಂದು ಇದು ಮಾಡಲಿಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಅಂದರೆ ಬಯಾಲಜಿಕಲ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನು ಉತ್ತೇಜನಗೊಳಿಸಲಿಕ್ಕೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದು ಭಾಳ ಅವಶ್ಯಕತೆ ಆಗಿರುವಂಥದ್ದು. ಈಗ ಸರ್, ಇದನ್ನು ಒಂದೇ ಸಲ ಕೊಡೋದಲ್ವಾ ಅಥವಾ ಮತ್ತೆ ಮತ್ತೆ ಕೊಡಬೇಕಾಗುತ್ತೆ? ಈಗ ಏನಂದರೆ ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ, ಕೃಷಿ ಸುಣ್ಣ, ಜಿಂಕ್ ಸಲ್ಫೇಟ್ ಮತ್ತು ಬೋರಾನ್ ಇದು ಪ್ರಾಥಮಿಕ ಹಂತದಲ್ಲಿ ಒಂದೇ ಸಲ ಕೊಡುವಂಥದ್ದು. ಆದರೆ ಯೂರಿಯಾ ಮತ್ತು ರಾಕ್ ಫಾಸ್ಫೇಟ್ ಅಂತ ಏನಿದೆ ಇದನ್ನು ಒಂದೇ ಸಲ ಕೊಡುವಂಥದ್ದು, ಅಂದರೆ ಕೊನೆಗಳ ಮೇಲೆ ಮಾತ್ರ ಕೊಡುವಂಥದ್ದು. ಆದರೆ ಯೂರಿಯಾ ಏನಿದೆ ಇದನ್ನು ಮೂರು ಕಂತಲ್ಲಿ ಕೊಡಬೇಕಾಗುತ್ತೆ. ಮೊದಲನೇ ಕಂತಿನಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ನಾಟಿ ಮಾಡೋಕ್ಕಿಂತ ಮೊದಲು ಅಥವಾ ಕೊನೆಗಳ ಮೇಲೆ 25 ಕೆಜಿ, ನಂತರ ಮೇಲು ಗೊಬ್ಬರವಾಗಿ ಒಂದು 25 ಕೆಜಿ, ಮತ್ತು ಮೇಲು ಗೊಬ್ಬರವಾಗಿ 25 ಅಂದರೆ ಒಂದು ನಾಟಿಯಾದ 25-30 ದಿವಸಕ್ಕೆ ಒಂದು ಕಂತು, ಮತ್ತು ಅಲ್ಲಿಂದ 55-60 ದಿವಸ ನಾಟಿಯಾದ 60 ದಿವಸದೊಳಗೆ ಎಲ್ಲ ಒಂದು ಗೊಬ್ಬರದ ಒಂದು ಅವಶ್ಯಕತೆಯನ್ನು ನಾವು ಮುಗಿಸ್ಬೇಕಾಗುತ್ತೆ. ಎರಡನೇ ಕಂತಾಗಿ 12.5 ಕೆಜಿ ಯೂರಿಯಾ, 12.5 ಕೆಜಿ ಪೊಟ್ಯಾಷು, ಇನ್ನೊಂದು 12.5 ಕೆಜಿ ಮತ್ತು 12.5 ಕೆಜಿ. ಸೊ ಈಗ ರಾಕ್ ಫಾಸ್ಫೇಟ್ ಒಂದೇ ಕಂತಲ್ಲಿ ಕೊಡೋದು, ಯೂರಿಯಾವನ್ನು 3 ಕಂತು, ಪೊಟ್ಯಾಷು 3 ಕಂತಲ್ಲಿ ಕೊಡಬೇಕಾಗುತ್ತೆ. ಸರಿ, ನಂತರ ಈ ಭತ್ತದ ಬೆಳೆಗೆ ಈ ಕಳೆಗಳು ಬರುವುದು ಜಾಸ್ತಿ, ಇದರ ನಿರ್ವಹಣೆ ಯಾವ ಥರ? ಹೌದು, ಇಲ್ಲಿ ಮುಖ್ಯವಾಗಿ ಏನಂದರೆ ನಾವು ಕಳೆಗಳನ್ನು ಸಾಮಾನ್ಯವಾಗಿ ಏನಂದರೆ ನಾವು ಎಲ್ಲಿ ನೇರ ಬಿತ್ತನೆ ಮಾಡ್ತೀವಿ ಅಲ್ಲಿ ಒಂದು ಭೂಮಿಯನ್ನು ಸರಿಯಾಗಿ ನಾವು ತಯಾರಿ ಮಾಡಬೇಕಾಗುತ್ತೆ. ತಯಾರಿ ಮಾಡಿದರೆ ಕಳೆಗಳ ಒಂದು ಸಮಸ್ಯೆ ಬರೋದಿಲ್ಲ. ಆದರೆ ಎಲ್ಲಿ ನಾವು ಸಮಯ ಇಲ್ಲದ ಸಂದರ್ಭದಲ್ಲಿ ನಾವು ನೇರ ಬಿತ್ತನೆ ಮಾಡುವ ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಕಳೆಗಳ ಒಂದು ಸಮಸ್ಯೆ ಕಂಡುಬರುತ್ತೆ. ಈ ಹಂತದಲ್ಲಿ ನಾವು ಬಿತ್ತಿದ 3 ದಿನದ ನಂತರ 5 ದಿನದ ಒಳಗಾಗಿ ಅಥವಾ 7 ದಿನದ ಒಳಗಾಗಿ ಪೈರೋಜೋ ಸಲ್ಫೋರೋನ್ ಇಥೈಲ್ ಅಥವಾ ಸಾತಿ ಅಂತೇಳಿ ಒಂದು ಸಿಗುತ್ತೆ, ಅದನ್ನು 80-100 ಗ್ರಾಮಷ್ಟು ಒಂದು 25-30 ಕೆಜಿ ಹೊಯಿಗೆ ಒಟ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡಿ ನಂತರ ನಾವು ಗದ್ದೆಗೆ ಎರಚಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಈ ಒಂದು ಕಳೆಗಳ ಒಂದು ನಿಯಂತ್ರಣವನ್ನು ಮಾಡ್ಬೋದು. ಇನ್ನು ನಾಟಿಯಾದ ನಂತರ ಮತ್ತು ನಾವು ಕಳೆಗಳೇನಾದ್ರು ಬಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾವು 15-20 ದಿವಸದಲ್ಲಿ 1 ಕೆಜಿಯಷ್ಟು 2,4-D sodium salt 80% ವೆಜಿಟೇಬಲ್ ಪೌಡರ್ ಅಂತೇಳಿ ಬರುತ್ತೆ, ಇದನ್ನು 1 ಕೆಜಿಯಷ್ಟು ಸ್ಪ್ರೇಯನ್ನು ಮಾಡ್ಬೋದಾಗಿದೆ. ಸ್ಪ್ರೇ ಮಾಡಿದರೆ ಇಲ್ಲಿ ಒಂದು ಕಳೆಗಳ ನಿಯಂತ್ರಣ ಆಗ್ಬೋದಾಗಿದೆ. ಮುಖ್ಯವಾಗಿ ಏನಂದರೆ ನೀರಿನ ಒಂದು ನಾವು ನಿರ್ವಹಣೆ ಮಾಡಬೇಕಾದ್ರೆ ನೀರೇನು ಸ್ವಲ್ಪ ಕಡಿಮೆ ಆದರೆ ಅಲ್ಲಿ ಕಳೆಗಳು ಜಾಸ್ತಿ ಬರುತ್ತೆ. ಸೊ ನೀರಿನ ನಿರ್ವಹಣೆ ಭಾಳ ಮುಖ್ಯವಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ ನಾವು 1 ಇಂಚಷ್ಟು ಅಂದರೆ 2.5 ಸೆಂಟಿಮೀಟರಷ್ಟು ನೀರನ್ನು ನಾವು ನಾಟಿಯಾದ ಒಂದು 15-20 ದಿವಸಕ್ಕೆವರೆಗೆ ಅದೇ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ನಂತರ ಸ್ವಲ್ಪ ಜಾಸ್ತಿ ಅಂದರೆ ಅದನ್ನು ಒಂದು 5 ಸೆಂಟಿಮೀಟರಷ್ಟು ಒಂದು ನೀರಿನ ಒಂದು ಮಟ್ಟವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಈ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಳೆಗಳು ಬರೋದಿಲ್ಲ ಸಾಮಾನ್ಯವಾಗಿ. ಈಗ ನೀವು ನಿರ್ವಹಣೆ ಈ ಸಮಯದಲ್ಲಿ ಹೇಳಿದ್ರಿ, ಇದು 3 ಬೆಳೆಗಳಿಗೂ ಕೂಡ ಬೇರೆ ಬೇರೆ ತರುವ ಒಂದೇ ತರುವ ಅದೇ 3. ಈಗ ಏನಂದ್ರೆ ಇಲ್ಲಿ ಬೆಳೆಯುವಂಥ ಭತ್ತ ಏನಿದೆ ನೀರಲ್ಲಿ ನಿಲ್ಲಿಸಿ ಮಾಡುವಂಥದ್ದು, ಆದರೆ ಮಳೆಗಾಲದಲ್ಲಿ ಈ ಸಮಸ್ಯೆ ಬರಲ್ಲ. 2nd, 1st, 3rd ಸೀಸನಲ್ಲಿ ಎಲ್ಲಿ ಮಳೆ ಕಡಿಮೆ ಇದೆ ಅಥವಾ ನಾವು ನೀರಾವರಿ ಮಾಡ್ತೀವಿ ಅಂಥ ಸಂದರ್ಭದಲ್ಲೂ ಸಹ ನಾವು ಇದೇ ನೀರಿನ ಮಟ್ಟವನ್ನು ನಾವು ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಬಯಲು ಗದ್ದೆಗಳಿಗೆ ಸ್ವಲ್ಪ ಇದು ಹೆಚ್ಚು ಸೂಕ್ತ ಅಂದರೆ 2nd ಮತ್ತು 3rd ಸೀಸನಲ್ಲಿ, ಬಟ್ ಎಲ್ಲಿ ನೀರಾವರಿ ಇದೆ ನೀರಿನ ಮೂಲಗಳಿದೆ ಅಂಥ ಸಂದರ್ಭದಲ್ಲೂ ಸಹ ನಾವು ನೀರಾವರಿಯಿಂದನೇ ನಾವು 2nd ಮತ್ತು 3rd ಸೀಸನನ್ನು ಮಾಡಬೇಕಾಗುತ್ತೆ. ನೀರು ಕಡಿಮೆ ಆದ ಕೂಡಲೇ ಏನಾಗುತ್ತೆ ಅಂದರೆ ಕಳೆಗಳು ಬರೋಕ್ಕೆ ಶುರು ಆಗುತ್ತೆ. ಮತ್ತು ಈ ನೀರಿನ ಲೆವೆಲ್ ಒಂದೇ ಇದ್ದಾಗ ಅಲ್ಲಿ ಏನಾಗುತ್ತೆ pH ಅಥವಾ ನಾವು ಏನು ಹೇಳ್ತೀವಿ ರಸಸಾರ ಅದು ನ್ಯೂಟ್ರಲ್ ಆಗಿರುತ್ತೆ. ಅದು ಸ್ವಲ್ಪ ನೀರು ಕಡಿಮೆ ಆದಾಗ ಅದು ಆ್ಯಸಿಡಿಕ್ ಕಂಡೀಷನ್ಗೆ ಬರುತ್ತೆ. ಅದು ಈ ಕಂಡೀಷನಲ್ಲಿ ಬಂದಾಗ ಭೂಮಿಯಲ್ಲಿ ಅಥವಾ ಒಂದು ಗದ್ದೆಯಲ್ಲಿ ಪೋಷಕಾಂಶಗಳು ಇದ್ದರೂ ಸಹ ಅದನ್ನು ತೆಗಿಲಿಕ್ಕೆ ಅಥವಾ ತಗೊಳ್ಳಿಕ್ಕೆ ಆ ಒಂದು ಬೆಳೆಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಒಂದು ನೀರಿನ ಮಟ್ಟವನ್ನು ನಾವು ಕಾಪಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಮತ್ತು ಈ ಕಟಾವಿನ ಹಂತದಲ್ಲಿ ಕಟಾವಿಗೆ ಬರಬೇಕಾದ್ರೆ ಒಂದು ಲಾಸ್ಟ್ ಕಾಳು ಒಣಗಿದ ನಂತರ ನಾವು ಸ್ವಲ್ಪ ನೀರನ್ನು ಕಡಿಮೆ ಮಾಡ್ತಾ ಹೋಗಬೇಕು. ನಂತರ ಅದು ಒಣಗಿದ ನಂತರ ಸ್ವಲ್ಪ ಲಾಸ್ಟ್ ಕಾಳು ಒಣಗಿದ್ರೆ ಒಂದು 10 ದಿನದ ನಂತರ ನಾವು ಕಟಾವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕಟಾವು ಮಾಡಲಿಕ್ಕೆ ಸಾಮಾನ್ಯ ಎಷ್ಟು ದಿವಸ ಬೇಕಾಗುತ್ತೆ ಈ ಬೇರೆ ಬೇರೆ ತಳಿಗಳಲ್ಲಿ ಮತ್ತು ಹೇಗೆ? ಈ MO4 ಅಥವಾ ಸೈದ್ರಿ ಪಂಚಮುಖಿ ಇದರಲ್ಲೆಲ್ಲ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ 130-135 ದಿವಸ ಬೇಕಾಗುತ್ತೆ. ಇಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಜೂನ್ ಈ ತಿಂಗಳಲ್ಲಿ ಒಂದು ನಾಟಿಯನ್ನು ಮಾಡ್ತಾರೆ. ದೀಪಾವಳಿ ಹತ್ತಿರ ಬಂದಾಗ ಅಲ್ಲಿ ಒಂದು ಕಟಾವನ್ನು ಮಾಡೋದು ಸಾಮಾನ್ಯ. ಅದನ್ನು ನೋಡಿದಾಗ ಆ ಒಂದು ಪಿರಿಯಡ್ ನೋಡಿದಾಗ ಸುಮಾರು 130-135 ದಿವಸ ಆಗುತ್ತೆ. ಇನ್ನು ಸೈದ್ರಿ ಕೆಂಪು ಮುಕ್ತಿ ನೋಡಿದಾಗ 120-125 ದಿವಸ ಬೇಕಾಗುತ್ತೆ. ಕಜ್ಜೆ ಜಯ ಅಂತ ನಾವು ಹೇಳ್ತೀವಿ ಅದು ಮುಂಗಾರಿನಲ್ಲಿ 120 ದಿವಸವರೆಗೆ ಬೇಕಾಗುತ್ತೆ. ಆದರೆ ಅದನ್ನು 2nd ಸೀಸನಲ್ಲೂ ಸಹ ಬೆಳೀತಾರೆ. ಅಲ್ಲಿ ಸ್ವಲ್ಪ ಕಡಿಮೆ ಅಂದರೆ 110 ದಿವಸದವರೆಗೆ ಬರುತ್ತೆ. ಅದು 110 ದಿವಸದವರೆಗೆ ಬರುತ್ತೆ. ಸೊ ಇನ್ನು ಜ್ಯೋತಿ ಸಹ ಹಾಗೆ 110-120 ದಿವಸದವರೆಗೆ ಬರುತ್ತೆ. ಸೊ ಈಗ ಬೇರೆ ಬೇರೆ ತಳಿಗಳು ಬೀಜ ಹಾಕೋದ್ರಿಂದ ಹಿಡಿದು ಒಂದು 120 ದಿವಸದವರೆಗೆ ಸಾಮಾನ್ಯವಾಗಿ ಇದಾಗ್ಬೋದು. ಬಟ್ ಈ ಮಳೆಗಾಲದಲ್ಲಿ ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಇದನ್ನು ಕಟಾವು ಮಾಡುವಂಥ ವ್ಯವಸ್ಥೆ ಹೇಗೆ? ಇಲ್ಲಿ ಕಟಾವು ಅಂದರೆ ಮುಖ್ಯವಾಗಿ ಏನಂದರೆ ಒಂದು ನಾವು ಆಳು ಕಾಳುಗಳ ಮುಖಾಂತರ ಮಾಡುವಂಥದ್ದು. ಒಂದು

ಹವಾಮಾನದ ವ್ಯತಿರಿಕ್ತ ಬದಲಾವಣೆಗಳು ಬಂದರೂ ಸಹ ಅದಕ್ಕೆ ಪೂರಕವಾಗಿ ನಾವು ಆಹಾರ ಉತ್ಪಾದನೆಯನ್ನು ಮಾಡಿ ಜನರ ಹಸಿವನ್ನು ನೀಗಿಸುವುದು. ಇನ್ನೊಂದು ಮೂರನೇದು ಬಂದ್ಬಿಟ್ಟು ಇದರಿಂದ ಏನಾಗುತ್ತಪ್ಪ ಅಂದರೆ ಅಲ್ಟಿಮೇಟ್ಲಿ ರೈತ ತನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ತನ್ನ ಬದುಕಿನ ಚಟುವಟಿಕೆಗಳನ್ನು ಚೇಂಜ್ ಮಾಡ್ತಾ ಬರ್ತಾನೆ. ಉದಾಹರಣೆಗೆ ಇದರಲ್ಲಿ ನಮಗೆ ಬಂದ್ಬಿಟ್ಟು ನಾಲ್ಕು ಪಿಲ್ಲರ್ ಅಂತ ಅಂತೀವಿ, ಅಂದರೆ ನಾಲ್ಕು ಸ್ತಂಭಗಳಿದ್ದಾವೆ. ಮೊದಲನೇದು ಬಂದ್ಬಿಟ್ಟು ಸೂಕ್ತ ಬೆಳೆ ಮತ್ತು ಸೂಕ್ತ ತಳಿಗಳ ಆಯ್ಕೆ. ಉದಾಹರಣೆಗೆ ಈಗ ಏನು ಅಂದರೆ ನಮ್ಮ ರೈತರು ಯಾವುದೋ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆಗಳನ್ನು ಆಯ್ಕೆ ಮಾಡಲ್ಲ. ಈಗ ಇತ್ತೀಚಿನ ದಿನಗಳ ಪ್ರಕಾರ ನಾವು ಮಾತಾಡೋದಾದರೆ ಅಡಿಕೆಗೆ ವ್ಯಾಪಕವಾದ ಬೆಲೆ ಸಿಗ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಅಡಿಕೆನೇ ನಾವು ರೈತರುಗಳು ಪ್ಲ್ಯಾಂಟ್ ಮಾಡ್ತಾ ಹೋಗ್ತಿದ್ದೀವಿ. ಒಳ್ಳೆಯದು ಎಕನಾಮಿಕ್ ಡ್ರೈವ್ ಅಂತ ನಾವೇನಂತೀವಿ. ಆ ಒಂದು ಬೆಳೆ ಕಡೆ ರೈತರು ಮಾರೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಬಟ್ ಅಡಿಕೆ ಬೆಳೆ ಹಾಕೋಕ್ಕಿಂತ ಮುಂಚೆ ಆ ಬೆಳೆ ಅಥವಾ ಆ ಬೆಳೆಯ ಅಡಿಕೆ ಬೆಳೆಯ ತಳಿಗಳು ನಮ್ಮ ಭಾಗಕ್ಕೆ ಹೊಂದ್ಕಣುತ್ತಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ಹಾಕ್ಬೋದು. ಉದಾಹರಣೆಗೆ ನಾವು ಭತ್ತದ ಬಗ್ಗೆ ಮಾತಾಡೋದಾದರೂ ಅಷ್ಟೇ, ಯಾವುದೇ ಒಂದು ಪ್ರದೇಶಕ್ಕೆ ಒಂದು ಭತ್ತದ ತಳಿ ಇದೆ ಅಂದರೆ ಪ್ರತಿಯೊಂದು ತಳಿದು ಒಂದು ಅವಧಿ ಅಂತ ಇರುತ್ತೆ. ಅದು ಮುಗಿದ ನಂತರ ಆ ಒಂದು ತಳಿಗೆ ಒಂದು ರೋಗ ಆಗಿರಲಿ ಕೀಟ ಆಗಿರಲಿ ಮತ್ತು ನಿರೀಕ್ಷಿತ ಇಳುವರಿ ಬರೋದಲ್ಲ, ಅಂದರೆ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಳುವರಿ ಬರಲ್ಲ. ಸೊ ಅದಕ್ಕೋಸ್ಕರ ಬದಲಾವಣೆ ಜಗದ ನಿಯಮ ಅನ್ನೋ ರೀತಿ ನಾವು ಪ್ರತಿಯೊಂದು ಬೆಳೆ ಹಾಗೂ ಬೆಳೆಯ ತಳಿಗಳನ್ನು ಆಯಾ ಸಮಯಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾ ಬರಬೇಕು. ಇದು ಮೊದಲನೇದು. ಎರಡನೇ ಪಿಲ್ಲರ್ ಬಂದ್ಬಿಟ್ಟು ನಿಮಗೆ ಮಣ್ಣಿನ ಆರೋಗ್ಯ ನಿರ್ವಹಣೆ. ಈಗ ನಾವು ಯಾವುದೇ ಒಂದು ಬೆಳೆ ಹಾಕಿದರೂ ಕೃಷಿ ಮಾಡಬೇಕು ಅಂದರೆ ನಮಗೆ ಅತಿ ಮುಖ್ಯವಾದ ಒಂದು ಸೋರ್ಸ್ ಅಂದರೆ ವಾಹಿನಿ ಬೇಕು ಅಂದರೆ ಮೊದಲನೇದು ಹವಾಮಾನ, ಮತ್ತು ಎರಡನೇದು ಬಂದ್ಬಿಟ್ಟು ನಮಗೆ ಮಣ್ಣು. ಮಣ್ಣಿಲ್ಲ ಅಂದರೆ ನಾವು ಯಾವುದೇ ರೀತಿ ಕೃಷಿ ಮಾಡೋದಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ವ್ಯಾಪಕವಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯ ಕುಂಠಿತಗೊಳ್ತಾ ಇದೆ. ಸೊ ಆದ್ದರಿಂದ ರೈತರು ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿನಾದರೂ ತಮ್ಮ ಜಮೀನಿನ ಅಥವಾ ತಮ್ಮ ಕ್ಷೇತ್ರದ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರಲ್ಲಿರ್ತಕ್ಕಂಥ ಕೊರತೆಗಳ ಅನುಸಾರವಾಗಿ ನಾವು ಗೊಬ್ಬರಗಳನ್ನು ಕೊಟ್ಟಿದ್ದೇ ಆದರೆ ನಾವು ಹವಾಮಾನ ಚಾತುರ್ಯ ಕೃಷಿಗೆ ಮಾಡಿದಂತೆ ಆಗುತ್ತೆ. ಇನ್ನು ಮೂರನೇದು ಬಂದ್ಬಿಟ್ಟು ನೀರಿನ ನಿರ್ವಹಣೆ. ಉದಾಹರಣೆಗೆ ಈಗ ನಮಗೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಂದು ಮಳೆ ನೀರು ಪೋಲಾಗುತ್ತೆ ಅಂತ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಸೊ ಆದರೂ ನಮ್ಮ ರೈತರುಗಳು ಕೆಲವೊಂದು ಕಡೆ ನೀರಾವರಿ ಇರೋ ಕಡೆ ಬಿಟ್ಟು ಬೇರೆ ಕಡೆ ಬರಪೀಡಿತ ಪ್ರದೇಶ ಅಂತ ನಾವೇನು ಹೇಳ್ತೀವಿ ಅಲ್ಲಿನ ರೈತರು ಸುಮ್ಮನೆ ಇರ್ತಾರೆ. ಅದ್ರ ಬದಲು ನಾವೇನು ಸಲಹೆ ಕೊಡ್ತೀವಿ ಅಂದರೆ ರೈತರಿಗೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಹಲವಾರು ಯೋಜನೆ ಇದೆ. ಕೃಷಿ ಹೊಂಡವನ್ನು ಮಾಡ್ಕೊಂಬಿಟ್ಟು ಆ ಕೃಷಿ ಹೊಂಡದಲ್ಲಿ ಮಳೆಗಾಲದ ನೀರನ್ನು ಶೇಖರಿಸಿದರೆ ಅದರಲ್ಲಿ ನಾವು ಇನ್ನೇನು ಮಾಡ್ಬೋದು, ಅದರಲ್ಲಿ ಮೀನು ಸಾಕಾಣಿಕೆ ಸಹ ಮಾಡ್ಬೋದು. ಅದರಿಂದ ರೈತರಿಗೆ ಅಧಿಕ ಆದಾಯನೂ ಬರುತ್ತೆ. ಅದರ ಜೊತೆ ಜೊತೆಗೆ ಆ ಒಂದು ನೀರನ್ನು ಬೇಸಿಗೆ ಟೈಮಲ್ಲಿ ತಾವು ಬೆಳೀತಕ್ಕಂಥ ಬೆಳೆಗಳಿಗೆ ಉಪಯೋಗಿಸ್ಕೊಬೋದು. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಬೇಸಿಗೆಯಲ್ಲಿ ನೀರಿನ ಅಭಾವವನ್ನು ತಗ್ಗಿಸ್ಬೋದು, ಅದರ ಜೊತೆಗೆ ರೈತರ ಆದಾಯನೂ ಸಹ ಹೆಚ್ಚಾಗುತ್ತೆ. ಮೀನನ್ನು ಮಾರಿದರೆ ರೈತರ ಆದಾಯನೂ ಸಹ ಹೆಚ್ಚಾಗುತ್ತೆ. ನಾಲ್ಕನೇ ಪಿಲ್ಲರ್ ಏನಪ್ಪ ಅಂದರೆ ಅತಿ ಮುಖ್ಯವಾಗಿದೆ ಇವತ್ತಿನ ಬರ್ನಿಂಗ್ ಇಶ್ಯೂ ಬಗ್ಗೆ, ಹವಾಮಾನ ಮುನ್ಸೂಚನೆ. ಅಂದರೆ ರೈತರು ಈಗೇನೋ ಒಂದು ಕೃಷಿ ಕಾರ್ಯ ಮಾಡಬೇಕು ಅಂತ ತಯಾರು ಮಾಡ್ಕೊಂಡು, ಉದಾಹರಣೆಗೆ ಅಡಿಕೆಗೆ ಬೋರ್ಡ ಹೊಡೆಯೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಭತ್ತದ ನಾಟಿ ಮಾಡೋದಾಗಿರ್ಬೋದು, ಅತಿ ಹೆಚ್ಚು ಮಳೆ ಬಂದುಬಿಟ್ರೆ ಈ ಎಲ್ಲ ಕಾರ್ಯಗಳು ವಿಳಂಬಗೊಂಡು ಹಾಳಾಗುತ್ತೆ. ಮತ್ತು ರೈತರಿಗೆ ಉತ್ಪಾದನಾ ವೆಚ್ಚನೂ ಜಾಸ್ತಿ ಆಗುತ್ತೆ, ಮತ್ತು ಕೂಲಿ ಕಾರ್ಮಿಕರ ವೆಚ್ಚ, ಪ್ರತಿಯೊಂದು ಸಹ ಸಮಯ ಹಾಳು, ಎನರ್ಜಿ ಹಾಳು ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ರೈತರು ಹವಾಮಾನ ಮುನ್ಸೂಚನೆಯನ್ನು ತಿಳ್ಕೊಂಡು ಕೃಷಿ ಮಾಡಿದರೆ ತುಂಬ ಲಾಭ ಆಗುತ್ತೆ ರೈತರೆ. ಆದ್ದರಿಂದ ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಹವಾಮಾನ ಆಧಾರಿತ ಕೃಷಿ ಅಥವಾ ಹವಾಮಾನ ಚಾತುರ್ಯ ಕೃಷಿಯನ್ನು ಮಾಡಿದರೆ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿ ರೈತರು ತಮ್ಮ ಲಾಭವನ್ನು ಹೆಚ್ಚು ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ರೈತರು ಯಾವುದೇ ರೀತಿ ಸಮಸ್ಯೆಗಳನ್ನು ನೀವು ಕಾಣ್ತಾ ಇದ್ದರೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9632849144. ಧನ್ಯವಾದಗಳು ರೈತ ಬಂಧುವರೇ. ಕೃಷಿ ಮಾಹಿತಿ ಕೇಳಿದ್ರಿ. ಕೇಳುಗರಿಗೆಲ್ಲ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಿರುವವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡೋಣ. ನೆನಪಿಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಇದೀಗ ದಿವ್ಯಾ ರಾಘವನ್ ಮತ್ತು ಸಂಗಡಿಗರು ಹಾಡಿರುವ ಶ್ರೀಚಂದ್ರ ಅವರ ಭಕ್ತಿ ರಚನೆ